ಜೀವರ ಶರೀರದಲ್ಲಿ ದೇವತೆಗಳಲ್ಲಿ ಯಾವ ರೀತಿಯಾಗಿ ವ್ಯಾಪಾರವನ್ನು ಮಾಡ್ತಾರೋ ಅದೇ ರೀತಿಯಾಗಿ ಕಲಿ ಮೊದಲಾಗಿರ್ತಕ್ಕಂಥ ದೈತ್ಯರು ಕೂಡ ಇಲ್ಲಿ ಇರ್ತಾರೆ. ಅವರು ಕೂಡ ಆ ಜೀವನನ್ನು ದುಷ್ಕರ್ಮಗಳಲ್ಲಿ ಪ್ರೇರಣೆ ಮಾಡ್ತಾರೆ. ದೇವತೆಗಳು ಸತ್ಕರ್ಮದಲ್ಲಿ ಪ್ರೇರಣೆಯನ್ನು ಮಾಡಿದರೆ ಈ ದೈತ್ಯರು ದುಷ್ಕರ್ಮಗಳಲ್ಲಿ ಪ್ರೇರಣೆಯನ್ನು ಮಾಡ್ತಾರೆ. ಇವರ ಶರೀರದಲ್ಲೇ ವಾಸವಾಗಿ ಇರ್ತಾರೆ. ಮುಂದಿನ ಸಂಧಿಗಳೇ ಹೇಳ್ತಾರೆ, ದೇವತೆಗಳು ಯಾವ್ಯಾವ ಹೆಸರಿನಿಂದ ಕರೆಸ್ಕೋತಾರೋ ಈ ತತ್ವಾಭಿಮಾನಿ ಅಸುರರು ಅದೇ ಅದೇ ಹೆಸರಿನಿಂದನೇ ಕರೆಸ್ಕೋತಾರೆ ಅಂತ ತಿಳಿಸ್ತಾರಲ್ಲಿ. ಈ ದಿವೋಕಸರಂತೆ ಕಲಿ ಮೊದಲಾದ ದೈತ್ಯರು ಸರ್ವ ದೇಹದಿ ತೋದಕರು ತಾವಾಗಿ ವ್ಯಾಪಾರಗಳ ಮಾಡುವರು. ವೇದನಂದದಿ ಕಲಿಯ ಅಹಂಕಾರಾಧಿಪಾದಮ ಮಧು ಕುಕೈಟಭ ಕ್ರೋಧಿ ಶಂಬರಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ತೋದಕರು ಅಂದರೆ ಪ್ರೇರಕರು ಅಂತ. ವೇದನಂದದಿ, ವೇದ ಅಂದರೆ ಚತುರ್ಮುಖ ಬ್ರಹ್ಮ ದೊಡ್ಡದಾಗಲಿ, ಮನಸ್ಸಿಗೆ ಸ್ವಾಮಿ ಎನಿಸುವರು ಅಂದರೆ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥವ್ರು. ಈ ದಿವೋಕಸರಂತೆ, ದಿವೋಕಸರು ಅಂದರೆ ದೇವತೆಗಳು. ಅಮರ ನಿರ್ಜರ ದೇವಾ ತ್ರಿದಶಾ ವಿಭುಧಾಸುರಾಹ ಸುಪರ್ವಾಣ ಸುಮನಸಃ ತ್ರಿದಿವೇಶ ದಿವೋಕಸಃ ಅಂತ ಅಮರಕೋಶ. ದಿವೋಕಸರು ಅಂದರೆ ದೇವತೆಗಳು. ಈ ದಿವೋಕಸರಂತೆ ಅಂದರೆ ಈ ಎಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಯಾವ ರೀತಿಯಾಗಿ ಜೀವರ ಶರೀರದಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಹಾಗೆ ಕಲಿ ಮೊದಲಾಗಿರ್ತಕ್ಕಂಥ ದೈತ್ಯರು ಜೀವರ ಶರೀರದಲ್ಲಿ ಪ್ರೇರಕರು. ಒಂದು ಉತ್ತಮ ಜೀವರಲ್ಲಿ ಅವರ ಜೀವರ ಸ್ವರೂಪಕ್ಕೆ ಬ್ರಹ್ಮ ಮತ್ತು ಶೇಷರು ಅಭಿಮಾನಿಗಳು. ಅವರ ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿಗಳಿಗೆ ರುದ್ರಾದಿ ದೇವತೆಗಳು ಅಭಿಮಾನಿಗಳು. ದೇವತೆಗಳಲ್ಲಿ ಬ್ರಹ್ಮವಾಯು ಉತ್ತಮರು, ನವವಿಧ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡುವಂಥವರು. ದೈತ್ಯರಲ್ಲಿ ಕಲಿ ಪರಮ ನೀಚ, ಭಗವಂತನ ಭಗವದ್ಭಕ್ತರ ದ್ವೇಷ ಮಾಡೋದರಲ್ಲಿ ಅಗ್ರಗಣ್ಯ. ನವವಿಧ ದ್ವೇಷ ವಿಶಿಷ್ಟ ಆಗಿದ್ದರೆ ಕಲಿ. ದೇವತೆಗಳು ಸನ್ಮತಿ ಪ್ರೇರಕರು, ದೈತ್ಯರು ದುರ್ಮತಿ ಪ್ರೇರಕರು. ಹಾಗಾದರೆ ಜೀವ ಏನು ಅಂದರೆ ಮಧ್ಯಮಾಭಿಮಾನಿ, ತನ್ನ ಶರೀರ, ಇಂದ್ರಿಯ ಮತ್ತು ಮನಸ್ಸಿಗೆ ತಾನು ಮಧ್ಯಮ ಅಭಿಮಾನಿ. ದೇವತೆಗಳು ಜೀವರಿಂದ ಪುಣ್ಯಕರ್ಮವನ್ನು ಮಾಡಿಸಿ ಅದರ ಫಲವಾಗಿ ಬರತಕ್ಕಂಥ ಸುಖವನ್ನು ತಾವು ಬಿಂಬರೂಪರಾದ್ದರಿಂದ ಸ್ವಲ್ಪ ತಾವು ಉಂಡು, ಹೆಚ್ಚಿನ ಅಂಶವನ್ನು ತಾವು ಉಂಡು ಜೀವರಿಗೆ ಸ್ವಲ್ಪ ಅಂಶವನ್ನು ಉಣಿಸ್ತಾರೆ. ಬಿಂಬರೇನೆ ಪರಸೋತ್ತಮರು ಅಂತ, ಅವರು ಬಿಂಬಸ್ಥಾನೀಯರಾಗಿದ್ದರಿಂದ ಅವರೇ ಪ್ರೇರಣೆ ಮಾಡಿದ್ದರಿಂದ ಹೆಚ್ಚಿನ ಭಾಗ ಅವರಿಗೆ, ಸ್ವಲ್ಪ ಭಾಗ ಜೀವನಿಗೆ. ಈ ದೇವತೆಗಳಂತೆ ಅಧಮ ಜೀವರಲ್ಲಿ ಅವರ ಜೀವ ಸ್ವರೂಪಕ್ಕೂ ದೇಹ ಇಂದ್ರಿಯ ಮೊದಲಾದವುಗಳಿಗೂ ಕಲಿ ಮುಂತಾದವರು ಮುಖ್ಯ ಅಭಿಮಾನಿಗಳಾಗಿ ಪಾಪಕರ್ಮಕ್ಕೆ ಪ್ರೇರಕರಾಗ್ತಾರೆ. ಅದರ ಫಲವಾಗಿ ಬರತಕ್ಕಂಥ ದುಃಖವನ್ನು ಸ್ವಲ್ಪ ಅಧಮ ಜೀವನಿಗೆ ಉಣಿಸ್ತಾರೆ, ಹೆಚ್ಚಿನ ಅಂಶವನ್ನು ಆ ದುಷ್ಟ ದೈತ್ಯರು ತಾವೇ ಅದನ್ನು ಭೋಗ ಮಾಡ್ತಾರೆ. ದೈತ್ಯರ ಮೂಲಕ ದುಷ್ಟ ಕಾರ್ಯಗಳನ್ನು ಭಗವಂತನ ಆಜ್ಞೆಯನ್ನು ಅನುಸಂಧಾನದಿಂದ ದೇವತೆಗಳು ಮಾಡಿಸ್ತಾರೆ. ಭಗವತ್ ಕಾರ್ಯ ಸಾಧಕರಾದ್ದರಿಂದ ಲೇಪ ಅಥವಾ ಪಾಪ ಅನ್ನೋದು ದೇವತೆಗಳಿಗೆ ಯಾವತ್ತೂ ಇಲ್ಲ. ಭಗವಂತನ ಆಜ್ಞೆಯಿಂದ ದುಷ್ಟ ದೈತ್ಯರಲ್ಲಿ ಪ್ರೇರಕರಾಗಿದ್ದರೂ ಕೂಡ ಅದು ಹರಿಸೇವೆ ಅಂತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಉದಾಹರಣೆಗೆ ಜೀವನ ದೇಹಕ್ಕೆ ಬರ್ತಕ್ಕಂಥ ಉತ್ಪತ್ತಿ ನಾಶ, ಉತ್ಪತ್ತಿ ಅಂದರೆ ಜನನ, ನಾಶ ಅಂದರೆ ಮರಣ, ರೋಗಾದಿ ದುಃಖ ಇದೆಲ್ಲವೂ ಕೂಡ ದೇಹಾಭಿಮಾನಿ ಅಸುರನಿಗೆ ಹೆಚ್ಚಾಗ್ತಾ ಇದೆ. ಆ ಜೀವ ಏನಿದೆ ಅಂದ ಅವನಿಗೆ ಅದು ಕಡಿಮೆ. ಅದೇ ರೀತಿಯಾಗಿ ಇಂದ್ರಿಯಗಳಿಗೆ ಬರ್ತಕ್ಕಂಥ ಸ್ವಪ್ನ, ಮೂರ್ಛ, ದುಃಖ ಇಂದ್ರಿಯಾಭಿಮಾನಿ ಅಸುರನಿಗೆ ಹೆಚ್ಚು. ಹಸುವಿನಿಂದ ಆಗ್ತಕ್ಕಂಥ ದುಃಖ ಪ್ರಾಣಾಭಿಮಾನಿ ಅಸುರನಿಗೆ ಹೆಚ್ಚು. ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಭಯ, ಆತಂಕ ಮೊದಲಾಗಿರ್ತಕ್ಕಂಥ ದುಃಖ ಮನೋಭಿಮಾನಿ ಅಸುರನಿಗೆ. ಇಷ್ಟ ವಿಯೋಗಾದಿ ದುಃಖ ಬುದ್ಧಿ ಅಭಿಮಾನಿಯಾಗಿರ್ತಕ್ಕಂಥ ಅಸುರನಿಗೆ. ಅಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಉಂಟಾಗುವಂಥ ದುಃಖ ಅಹಂಕಾರ ಅಭಿಮಾನಿ ಅಸುರನಿಗೆ. ಹಿಂದಿನ ಕಹಿ ನೆನಪಿನ ದುಃಖ ಚಿತ್ತಾಭಿಮಾನಿ ಅಸುರನಿಗೆ. ಇಲ್ಲಿ ಹೆಂಗೆ ಚಿತ್ತ, ಚೇತನ, ಅಹಂಕಾರ, ಬುದ್ಧಿ, ಮನಸ್ಸು ಅಂತ ಮನೋವೃತ್ತಿಗಳಿದೆ, ಅಲ್ಲಿ ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಅಂತ ದೇವತೆಗಳು ಪ್ರೇರಣೆ ಮಾಡ್ತಾರೋ ಹಾಗೆ ಇಲ್ಲಿ ದುಷ್ಟ ದೈತ್ಯರು ಕೂಡ ಅಲ್ಲಿರ್ತಾರೆ. ಅವರವರು ಆ ಸಂಬಂಧಪಟ್ಟಿರ್ತಕ್ಕಂಥ ಪಾಪವನ್ನು ಉಣ್ತಾರೆ. ಈ ಜೀವ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣ ಅನ್ನೋ ಎಲ್ಲ ತತ್ವಗಳಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ದುಃಖಗಳು ಜೀವಾಭಿಮಾನಿ ಅಸುರನಿಗೆ ಹೆಚ್ಚು, ಆಯಾ ಅಧಮ ಜೀವನಿಗೆ ಕಡಿಮೆ. ಆದ್ದರಿಂದ ಅಸುರ ತಾನು ಪ್ರೇರಣೆಯನ್ನು ಆ ತತ್ವಾಭಿಮಾನಿ ದೇವತೆಗಳಿಂದ ಪ್ರೇರಣೆ ಪಡ್ಕೊಂಡು ಮಾಡಿದ್ರೂ ಕೂಡ ಜೀವನಿಗೆ ಪ್ರೇರಣೆ ಮಾಡಿದ್ರಿಂದ ಹೆಚ್ಚಿನ ದುಃಖವನ್ನು ಆ ಜೀವಾಭಿಮಾನಿ ಅಸುರ ಉಣ್ತಾನೆ. ಆಯಾ ಜೀವನಿಗೆ ಕಡಿಮೆ ಇರುತ್ತೆ, ಕಂಪ್ಯಾರಿಟಿವ್ಲಿ ಕಡಿಮೆ. ಬ್ರಹ್ಮದೇವರು ವಾಯುದೇವರು ಎಲ್ಲ ಉತ್ತಮ ಜೀವರ ಸ್ವರೂಪಕ್ಕೂ ಅವರ ದೇಹ ಇಂದ್ರಿಯ ಅಹಂಕಾರಿಗಳಿಗೂ ಮುಖ್ಯ ಅಭಿಮಾನಿಗಳಾಗಿರ್ತಾರೆ. ಎಲ್ಲರಿಂದ ಆಯಾ ಜೀವರ ಸ್ವರೂಪ ಯೋಗ್ಯತೆ ಅಂತ ಸತ್ಕರ್ಮವನ್ನು ಮಾಡಿಸಿ ಅದರ ಫಲವಾಗಿ ಬರ್ತಕ್ಕಂಥ ಸುಖದಲ್ಲಿ ಸಿಂಹ ಪಾಲು ಅಥವಾ ಹೆಚ್ಚಿನ ಪಾಲನ್ನು ತಾವೇ ಉಂಡು ಅಲ್ಪಾಂಶವನ್ನು ಯೋಗ್ಯತಾನುಸಾರ ಜೀವರಿಗೆ ಉಣಿಸ್ತಾರೆ. ಯಾಕೆ ಅಂದರೆ ಮುಖ್ಯ ಪ್ರೇರಕರವರೇ. ಅದೇ ರೀತಿಯಾಗಿ ಕಲಿ ಅಹಂಕಾರಕ್ಕೆ ಅಭಿಮಾನಿ ಎಲ್ಲ ಅಧಮ ಜೀವರ ಸ್ವರೂಪಕ್ಕೂ ಅವರ ದೇಹ ಇಂದ್ರಿಯ ಅಹಂಕಾರಾದಿಗಳಿಗೂ ಅಭಿಮಾನಿಯಾಗಿದ್ದು ಆ ಜೀವರಿಂದ ಅವನ ಯೋಗ್ಯತೆಯಂತೆ ದುಷ್ಕರ್ಮಗಳನ್ನು ಪಾಪಕರ್ಮಗಳನ್ನು ಮಾಡಿಸಿ ಅದರಿಂದ ಅವರ ದೇಹಾದಿಗಳಲ್ಲಿ ಉಂಟಾಗುವಂತಹ ದುಃಖದಲ್ಲಿ ಸಿಂಹ ಪಾಲು ಅಥವಾ ಹೆಚ್ಚಿನ ಪಾಲನ್ನು ತಾವು ಉಂಡು ಅಲ್ಪ ದುಃಖವನ್ನು ಆ ಜೀವನ ಸ್ವರೂಪ ಯೋಗ್ಯತೆಯಂತೆ ಅವನಿಗೆ ಉಣಿಸ್ತಾನೆ. ದುಃಖೇಚ ಸುಖಮಾನಿನಃ ಅನ್ನೋ ಹಾಗೆ ಕಲಿ ತಾನು ವಿಪರೀತ ದುಃಖವನ್ನು ಅನುಭವಿಸ್ತಾ ಒದ್ದಾಡ್ತಾ ಇದ್ದರೂ ಕೂಡ ಅದು ತನಗೆ ಸುಖಕರನೇ ದುಃಖಕರ ಅಂತ ನನಗೆ ಭ್ರಾಂತಿ ಬರ್ತಾ ಇದೆ ಅಂತ ಅನ್ಕೋತಾನೆ. ಮತ್ತು ದುಃಖವನ್ನೇ ಅನುಭವಿಸ್ತಾನೆ. ಉದಾಹರಣೆ ಕೊಡಬೇಕು ಅಂತಾದರೆ ಈ ಹಂದಿ ತಿಪ್ಪೆಗುಂಡಿಯಲ್ಲಿರುತ್ತೆ, ಅದು ಅದಕ್ಕೆ ಅದೇ ಹಿತವಾಗಿರುತ್ತೆ. ಅದರಿಂದ ಕರೆದು ಉದ್ಧಾರ ಮಾಡ್ತೀನಿ ಅಂತ ಏನಾರು ಅಂದು ನಿಮ್ಗೆ ಒಳ್ಳೆ ಜಾಗವನ್ನು ಕೊಡ್ತೀನಿ ಅಂತಾದರೂ ಅದು ಇರಲಿಕ್ಕೆ ಹೇಗೆ ಇಷ್ಟಪಡೋದಿಲ್ಲೋ ಹಾಗೆ ಅಂತ. ಬ್ರಹ್ಮದೇವರು ವಿಷ್ಣುದ್ವೇಷಿಯಾಗಿರ್ತಕ್ಕಂಥ ಕಲಿಗೆ ತಕ್ಕ ಶಿಕ್ಷೆ ಆಗೋದನ್ನು ನೋಡಿ ಸಂತೋಷ ಪಡ್ತಾರೆ. ಅಧಮ ಮಧು ಕುಕೈಟಭ ಕ್ರೋಧಿ ಶಂಬರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಅಧಮಾಧಮನಾಗಿರ್ತಕ್ಕಂಥ ಮಧು ಅನ್ನೋ ದೈತ್ಯ, ಕು ಅಂದರೆ ಸ್ವರೂಪದಿಂದಲೇ ಕೆಟ್ಟವನಾಗಿರ್ತಕ್ಕಂಥ ಕೈಟಭ ಅನ್ನೋ ದೈತ್ಯ, ಕ್ರೋಧಿ ಅಂದರೆ ಕ್ರೋಧಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಶಂಬರಾಸುರ, ಇವರೇ ಮೊದಲಾಗಿರ್ತಕ್ಕಂಥ ದೈತ್ಯರೆಲ್ಲ ಆ ಅಧಮ ಜೀವರ ಮನಸ್ಸಿಗೆ ಅಭಿಮಾನಿಗಳು. ದುಃಖ ದ್ವೇಷಗಳಿಗೆ ಕಲಿ ಮತ್ತು ದ್ವಾಪರರು, ಕಾಮಕ್ಕೆ ಕಾಲನೇಮಿ ಅಭಿಮಾನಿಗಳು ಅಂತ ಹೀಗೆ. ಆ ದೈತ್ಯರು ಕೂಡ ಸ್ವತಂತ್ರರಾಗಿ ಏನನ್ನೂ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅವರೊಳಗೂ ದೇವತೆಗಳೇ ದುಷ್ಕರ್ಮಕ್ಕೆ ಪ್ರೇರಣೆ ಮಾಡಿದರೂ ಕೂಡ ದೇವತೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಅನ್ನೋದಿಲ್ಲ. ಯಾಕೆಂದರೆ ಹರಿಸೇವೆ ಅಂತ ಭಗವಂತನ ಆಜ್ಞೆಯಿಂದನೇ ಅವರು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಆದ್ದರಿಂದ ಆ ದುಷ್ಟ ದೈತ್ಯರಿಗೆ ಕಲಿ ಮೊದಲಾಗಿರ್ತಕ್ಕಂಥ ನೀಚರಿಗೆ ಪ್ರೇರಣೆ ಮಾಡಿದರೂ ಕೂಡ ಅದು ಭಗವಂತನ ಸೇವೆ ಅಂಥೇಳಿ ಅದಕ್ಕೆ ಮತ್ತೆ ಪುಣ್ಯವೇ ಬರ್ತಾ ಇದೆ ಅಂತ ತಿಳಿಸ್ತಾರೆ.